ತ್ರಿಗುಣ ಮೆಲುಂ ಇಪೆನ ಉದಾಹು ಇರುವಗೆ ಮತ ಕುಂದೆನವಾ ಸಿತ ಕುಂದಿದುವಾ ಎದಾ ಅದು ಮೆನ್ವಗೆ ಸಿಹಿ ಹಗಿಸಿಯೇ ಮಾಲುನಾದನೆ ಹಸಿರಿಳುವು ಉಬೇ ಮಾಗಿ ಅದನ ತುವಾಗಿ ಇಲಕುಂತಿಬುನ ಎಲುಂಬಿಪೆನ ಉದಾಹು ಇರುವಗೆ ಮತಕು ಬೆನವಾ ಸಿತ ಕುಂಗಿದುವಾ ಅವಟ ಲುವಿಹಿ ನಿತರ ದಕಿನ ಮಿತುರಂಗೇ ಕಿಯುಂ ಒಬಟ ನೇಸೆ ಸಿತಟ ಬೂದೆ ಸಟ ಹಂದೀತಿ ವಿಲಕು ತಿಬುನ ಎಲುಂ ತಿಪೆನ ಉದಾಹು ಇರುವಗೆ ಮತಕುಂ ಬೆನವಾ ಸಿತಕುಂ ಬಿದುವಾ ಎದಾ ಅದು ಮೆನ್ನ